ಬಾಯಿ ಕ್ಯಾನ್ಸರ್ ಬಗ್ಗೆ ಎಚ್ಚರ. ಬಾಯಿಯಲ್ಲಿ ಕೆಂಪು ಮಚ್ಚೆ ಬಿಳಿ ಮಚ್ಚೆಯಾಗಿ ಗಂಟಿನ ರೂಪದಲ್ಲಿ ಕಾರಣವಿಲ್ಲದ ರಕ್ತಸ್ರಾವದ ಮೂಲಕ ಬಾಯಿ ಕ್ಯಾನ್ಸರ್ ಕಾಣಿಸಿಕೊಳ್ಳಬಹುದು. ಬಾಯಿ ಕ್ಯಾನ್ಸರ್ಗೆ ಮುಖ್ಯ ಕಾರಣ ತಂಬಾಕು ಸೇವನೆ, ಮದ್ಯಪಾನ, ವಾಸಿಯಾಗದ ಬಾಯಿ ಹುಣ್ಣು ಹಾಗೂ ವೈರಾಣುವಿನ ಸೋಂಕು. ಆರಂಭಿಕ ಹಂತದಲ್ಲಿ ರೋಗ ನಿರ್ಣಯ ಮಾಡಿದಲ್ಲಿ ಸೂಕ್ತ ಚಿಕಿತ್ಸೆಯಿಂದ ಬಾಯಿ ಕ್ಯಾನ್ಸರ್ ತಡೆಗಟ್ಟಬಹುದು. ದುಶ್ಚಟಗಳಿಂದ ದೂರವಿರಿ, ಬಾಯಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸರ್, ಬ್ರಷ್ ಕೌನ್ ಸೇ ಟೂತ್ ಪೇಸ್ಟ್ ಸೇ ಕರ್ನಾ ಚಾಹಿಯೇ? ಹಿಯರ್ ಇಟ್ ಈಸ್. ಸೆನ್ಸುಡೆಂಟ್ ಕೇ. ಬಿಸ್ನೆಸ್ ಓನರ್ ಹೋ ಯಾ ಹೋಮ್ ಮೇಕರ್, ಎಂಪ್ಲಾಯ್ ಹೋ ಯಾ ಸ್ಟೂಡೆಂಟ್, ಇಸ್ ಟೂತ್ ಪೇಸ್ಟ್ ಕೇ ಬಿನಾ ಬ್ರಷಿಂಗ್ ಕರ್ನಾ ಮತಲಬ್ ದಾಂತೋ ಕೇ ಸಾಥ್ ಆಕ್ಸಿಡೆಂಟ್. ಆಜ್ ಸೇ ಹಿ ಅಪ್ನೆ ಸೆನ್ಸಿಟಿವ್ ದಾಂತೋ ಕಾ ದೋಸ್ತ್ ಬನಾಓ. ಸೆನ್ಸುಡೆಂಟ್ ಕೇ, ಟೂತ್ ಪೇಸ್ಟ್ ಫಾರ್ ಸೆನ್ಸಿಟಿವ್ ಟೀತ್, ಫ್ರೀ ಫ್ರಾಮ್ ಇಲ್ ಎಫೆಕ್ಟ್ಸ್ ಆಫ್ SLS ಅಂಡ್ ಪ್ಯಾರಾಬೆನ್ಸ್. ಅಬ್ ಟೂತ್ ಕಾ ಕರೆಂಟ್ ಗಾನ್ ತೋ ಲೈಫ್ ಕಾ ಕರೆಂಟ್ ಆನ್. ಸೆನ್ಸುಡೆಂಟ್ ಕೇ ಟ್ರೈ ಕರ್ಕೆ ದೇಖೋ. ಅರೇ ಮಿತ್ರರೇ, ಸ್ವಲ್ಪ ಗಮನವಿಟ್ಟು ಕೇಳಿ, ನಿಮಗೂ ಮೆಸೇಜ್ ಬರ್ತಾ ಇರ್ಬೋದು. ರಾತ್ರಿ ಬೆಳಗಾಗೋದ್ರೊಳಗೆ ಶೇರ್ನ ಬೆಲೆ ಹೆಚ್ಚುತ್ತೆ, ಆ್ಯಪ್ ಡೌನ್ಲೋಡ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ. ನಿಮಗೆ ಹಣ ಕಳೆದುಕೊಳ್ಳೋಕ್ಕಿದ್ರೆ ಡೌನ್ಲೋಡ್ ಮಾಡಿ. ನೆನಪಿರಲಿ, UPI ಸೇಫ್ ಇದೆ. ಆದರೆ ಯಾರಾದರೂ ಸುಲಭವಾಗಿ ಗಳಿಸುವ ಆಸೆ ಹುಟ್ಟಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಆಡು ಮತ್ತು ಕುರಿ ಸಾಕಾಣಿಕೆ. ಈ ಕುರಿತು ಗಂಗಪ್ಪ ಕಲ್ವಾಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರಗಡಿ. ಆಕಾಶವಾಣಿ ಧಾರವಾಡ ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆಕಾಶವಾಣಿ ಧಾರವಾಡ ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಆಡು ಮತ್ತು ಕುರಿ ಸಾಕಾಣಿಕೆ. ಈ ಕುರಿತು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮೊರಬ ಗ್ರಾಮದ ಗಂಗಪ್ಪ ಉರ್ಫ್ ಮಂಜುನಾಥ್ ಈಶ್ವರಪ್ಪ ಕಾಲ್ವಾಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಇವತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಆಡು ಕುರಿ ಸಾಕಾಣಿಕೆ ಕುರಿತು ನಾವು ಸಂದರ್ಶನವನ್ನ ಮಾಡ್ತಾ ಇದ್ದೀವಿ. ಈ ಸಂದರ್ಶನದಲ್ಲಿ ನಮ್ಮ ಜೊತೆಗೆ ಗಂಗಪ್ಪ ಉರ್ಫ್ ಮಂಜುನಾಥ್ ಈಶ್ವರಪ್ಪ ಕಾಲ್ವಾಡ್ ಅವರು ಇದ್ದಾರೆ. ಇವರು ನ್ಯಾಷನಲ್ ಲೈಫ್ ಸ್ಟಾರ್ ಮಿಷನ್ ಅಡಿಯಲ್ಲಿ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಮೊರಬ್ ಗ್ರಾಮದಲ್ಲಿ ಉನ್ನತ ಕೃಷಿ ತಂತ್ರಜ್ಞಾನವನ್ನು ಬಳಸಿ ಆಡು ಕುರಿ ಸಾಕಾಣಿಕೆಯನ್ನು ಮಾಡುತ್ತಿರುವ ಪ್ರಗತಿಪರ ರೈತರು. ಇವರನ್ನು ಮಾತಾಡಿಸೋಣ, ಇವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮಸ್ಕಾರ ಗಂಗಪ್ಪ ಅವರೇ. ನಮಸ್ಕಾರ ಸರ್. ಗಂಗಪ್ಪ ಅವರೇ, ತಾವು ಕೃಷಿಯಲ್ಲಿ ತೊಡಗಿಕೊಂಡು ಎಷ್ಟು ವರ್ಷ ಆದವು? ಕೃಷಿಯಲ್ಲಿ ಸುಮಾರು ಒಂದು 22 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿಕೊಂಡಿದ್ದೀವಿ. ನಮ್ದು ಎಜುಕೇಷನ್ ಮುಗಿದ ತಕ್ಷಣ PUC ವರೆಗೂ ಮಾತ್ರ ನಮಗೆ ಓದಲಿಕ್ಕೆ ಅವತ್ತು ಸಾಧ್ಯವಾಯಿತು. ಅದು ಮುಗಿದ ತಕ್ಷಣವೇ ನಾವು ಕೃಷಿಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಯಾಕಂದರೆ ನಾವು ಒಂದು ಕೃಷಿಯಿಂದ ಬಂದಂಥವ್ರು, ಅದಕ್ಕಾಗಿ ನಾವು ಕೃಷಿಯಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ ಅಷ್ಟೇ. ಗಂಗಪ್ಪ ಅವರೇ, ತಮ್ಮದು ಒಟ್ಟು ಎಷ್ಟು ಜಮೀನಿದೆ? ನಮ್ಮದು 12 ಎಕರೆ ಒಟ್ಟು ಜಮೀನಿದೆ ಸರ್. ಅದರಲ್ಲಿ ಅಷ್ಟು 12 ಎಕರೆ ನೀರಾವರಿ ಇತ್ತರ? ಇಲ್ಲ ಸರ್, ಅದರಲ್ಲಿ 4 ಎಕರೆ ಮಾತ್ರ ನೀರಾವರಿ ಜಮೀನಿದ್ದು, ಇನ್ನು 8 ಎಕರೆ ಒಣ ಬೇಸಾಯ ಜಮೀನು ಇದೆ. ತಾವು ಯಾವ ಮುಖ್ಯ ಕೃಷಿ ಬೆಳೆಯನ್ನು ಬೆಳೀತಾ ಇದ್ದೀರಿ? ನಮ್ಮಲ್ಲಿ ಹೆಸರು, ಕಡಲೆ, ಜೋಳ ಮುಖ್ಯವಾಗಿ ಬೆಳೀತಕ್ಕಂಥ ಬೆಳೆಗಳು. ಈ ಕೃಷಿ ಜೊತೆಗೆ ಬೇರೆ ಯಾವುದಾದ್ರೂ ಉಪವೃತ್ತಿಯನ್ನು ಮಾಡ್ತಾ ಇದ್ದೀರಾ ತಾವು? ಹೌದು, ನಾವು ಕೃಷಿಯಲ್ಲಿ ತೊಡಗಿಕೊಂಡಿವಿ. ಅದರಲ್ಲಿ ಹೆಚ್ಚು ಲಾಭ ಇಲ್ಲ ಅಂತೇಳಿ ನಾವು ಇವತ್ತಿನ ದಿನಮಾನಗಳಲ್ಲಿ ನಾವೆಲ್ಲ ಅನ್ಕೊಂಡಂಗೆ ಕೃಷಿಯ ಜೊತೆಗೆ ಏನಾದರೂ ಉಪಕಸು ಮಾಡಬೇಕು ಅಂತೇಳಿ ಅಂದ್ಕೊಂಡು ನಾವು ಕೃಷಿಯ ಜೊತೆಗೆ ಆಡು ಮತ್ತು ಕುರಿ ಸಾಕಾಣಿಕೆಯನ್ನು ಉಪಕಸವಾಗಿ ಪ್ರಾರಂಭಿಸಿದ್ದೇವೆ. ಅಂದರೆ ತಾವು ಈ ಕುರಿ ಮತ್ತು ಆಡು ಸಾಕಾಣಿಕೆ ಈ ವೃತ್ತಿಯನ್ನು ಮಾಡಲಿಕ್ಕೆ ಏನು ಮುಖ್ಯ ಕಾರಣ, ಯಾವ ರೀತಿ ತಮಗೆ ಆಕರ್ಷಿತರಾದ್ರಿ ಇದರಿಂದ? ಕೃಷಿಯ ಜೊತೆಗೆ ಹೈನುಗಾರಿಕೆ ಮಾಡಬೇಕಂತೇಳಿ ನಾವು 20 ವರ್ಷಗಳ ಹಿಂದೆ ಕೃಷಿಯ ಜೊತೆಗೆ ನಾವು ಹೈನುಗಾರಿಕೆಯನ್ನು ಮಾಡಬೇಕಂತೇಳಿ ಅವತ್ತಿನ ದಿವಸ ಹೋದಾಗ ಹೈನುಗಾರಿಕೆ ಕೆಲಸ ಜಾಸ್ತಿ, ಅದರಿಂದ ಲಾಭಾಂಶ ಕಡಿಮೆ ಅನ್ನೋದು ನಮಗೆ ಅವತ್ತಿನ ದಿನ ತಿಳಿದಂಥ ವಿಷಯ ಆಯಿತು. ಅದಕ್ಕೋಸ್ಕರ ನಾವು ಮುಂದೇನು ಮಾಡಬೇಕು ಕೃಷಿ ಜೊತೆಗೆ ಅಂತೇಳಿ ಹುಡುಕಾಡ್ತಾ ಇದ್ದಾಗ ಈ ಕೊರೋನಾ ಬಂದ ಸಂದರ್ಭದಲ್ಲಿ 2020 ಕೊರೋನಾ ಏನು ಬಂತಲ್ಲ ಸರ್, ಆ ಸಂದರ್ಭದಲ್ಲಿ ನಾವು ಕೃಷಿಯ ಜೊತೆಗೆ ಏನಾದ್ರೂ ಮಾಡಬೇಕು ಅಂತೇಳಿ ಸರ್ಚಿಂಗ್ ಆಗಿದ್ದೀವಿ. ಅವಾಗ ನಾವೇನು ಅನ್ಕೊಂತಿದ್ವಿ, ಅದವಾಗ ಕುರಿ ಸಾಕಬೇಕು ಅಂತೇಳಿ ಒಂದು ವಿಚಾರ ನಮ್ಮಲ್ಲಿ ಬಂತು. ಕಾರಣ ಅಂದರೆ ನಾವು ಕೃಷಿಗೆ ಪೂರಕವಾಗಿ ಸಾಕಷ್ಟು ರಾಸಾಯನಿಕ ಗೊಬ್ಬರವನ್ನು ಇವತ್ತು ನಾವು ಭೂಮಿಗೆ ಬಳಸ್ತಾ ಇದ್ದೀವಿ. ಅದಕ್ಕೆ ಈ ಆಡು ಮತ್ತು ಕುರಿ ಸಾಕೋದ್ರಿಂದ ಅದರ ಗೊಬ್ಬರವನ್ನು ಕೂಡ ನಾವು ಹೊಲಗಳಿಗೆ ಉಪಯೋಗಿಸೋದ್ರಿಂದ ಮಣ್ಣಿನ ಫಲವತ್ತತೆ ಆಗುತ್ತೆ, ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಬಳಸೋದ್ರಿಂದ ಕಡಿಮೆ ಖರ್ಚಿನಲ್ಲಿ ನಾವು ಕೃಷಿಯನ್ನು ಮಾಡಬೇಕಂದ್ರೆ ಈ ತರದೊಂದು ಹಸು ಸಾಕಾಣಿಕೆ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರ್ಬೋದು, ಯಾವ್ದಾದ್ರು ಒಂದು ಮಾಡಿದರೆ ಕಡಿಮೆ ಖರ್ಚಿನಲ್ಲಿ ಕೃಷಿಯನ್ನು ಮಾಡಬಹುದು ಅಂತೇಳಿ ಅವತ್ತಿನ ದಿವಸ ನಮಗನಿಸಿ ನಾವು ಕೃಷಿಯ ಜೊತೆಗೆ ಕುರಿ ಮತ್ತು ಆಡು ಸಾಕಾಣಿಕೆಯನ್ನ ಮಾಡಿದ್ವಿ ಸರ್. ತಾವು ಈ ಕುರಿ ಮತ್ತು ಆಡು ಸಾಕಾಣಿಕೆ ಕುರಿತು ವಿಶೇಷ ತರಬೇತಿ ಏನಾದರೂ ಪಡ್ಕೊಂಡಿದ್ದೀರಾ ಹೇಗೆ? ಹೌದು ಸರ್, ನಾವು ಅವತ್ತಿನ ದಿವಸ ಕುರಿ ಮತ್ತು ಆಡಿನ ಸಾಕಾಣಿಕೆ ಬಗ್ಗೆ ನಮಗೆ ಅಷ್ಟಾಗಿ ಗೊತ್ತಿರಲಿಲ್ಲ. ನಮ್ಮ ಧಾರವಾಡದಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರ ಅಂದರೆ ಕೆವಿಕೆಯಲ್ಲಿ ನಾವು ತರಬೇತಿಯನ್ನು ಅವತ್ತಿನ ದಿವಸ 3 ದಿನಗಳ ತರಬೇತಿಯನ್ನು ಪಡೆದು ಅವರ ಸಹಕಾರದೊಂದಿಗೆ ಕುರಿ ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಗಂಗಪ್ಪ ಕಾಲ್ವಾಡ ಅವರೇ, ತಮ್ಮ ಶಿಕ್ಷಣ ಎಲ್ಲಿವರೆಗೂ ಪೂರ್ಣಗೊಂಡಿದೆ? ಅವತ್ತಿನ ದಿವಸ ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿಯಾಗಿರಲಿಲ್ಲದ ಕಾರಣ, ಜವಾಬ್ದಾರಿಗಳು ಹೆಚ್ಚಾದ ಕಾರಣ ನಾವು ಅವತ್ತಿನ ದಿವಸ PUCಯನ್ನು ಮಾತ್ರ ಕಂಪ್ಲೀಟ್ ಮಾಡಲಿಕ್ಕೆ ಅವತ್ತಿನ ದಿವಸ ಆಯಿತು. ಗಂಗಪ್ಪ ಕಾಲ್ವಾಡ ಅವರೇ, ತಾವು ಹೇಳಿದ್ರಿ ತಮ್ಮದು 12 ಎಕರೆ ಜಮೀನಿದೆ ಅಂತಂದ, ಈ 12 ಎಕರೆ ಜಮೀನಿನಲ್ಲಿ ನೀರಾವರಿ ಜಮೀನು ಎಷ್ಟಿದೆ ಮತ್ತು ಒಣ ಬೇಸಾಯ ಎಷ್ಟು? 4 ಎಕರೆ ನೀರಾವರಿ ಜಮೀನಿದೆ ಸರ್, 8 ಎಕರೆ ಒಣ ಬೇಸಾಯ ಜಮೀನಿದೆ. ಏನೇನು ಬೆಳೆ ಬೆಳೀತಾ ಇದ್ದೀರಾ ಅದರಲ್ಲಿ? ಒಣ ಬೇಸಾಯಲ್ಲಿ ಕಡಲೆ, ಹತ್ತಿ, ಜೋಳ ಮತ್ತು ಮುಂಗಾರಿಗೆ ಹೆಸರು ಕೂಡ ಬೆಳೀತಾ ಇದ್ದೀವಿ. ಆಮೇಲೆ ಇನ್ನುಳಿದ 4 ಎಕರೆ ನೀರಾವರಿಯಲ್ಲಿ ನಾವೇನು ಈಗ ಕುರಿ ಸಾಕಾಣಿಕೆಯನ್ನು ಮಾಡಿದ್ದೀವಿ, ಆ ಕುರಿ ಸಾಕಾಣಿಕೆಗೆ ಬೇಕಾಗಿರತಕ್ಕಂಥ ಹಸಿರು ಮೇವನ್ನು 4 ಎಕರೆ ನೀರಾವರಿ ಜಮೀನಿನಲ್ಲಿ ಬೆಳೀತಾ ಇದ್ದೀವಿ ಸರ್. ಗಂಗಪ್ಪರ, ತಾವು ಒಟ್ಟು 12 ಎಕರೆ ಜಮೀನು ಐತೆ ಅಂತ ತಾವು ಹೇಳಿದ್ರಿ, ಈ 12 ಎಕರೆ ಜಮೀನಿನಲ್ಲಿ ತಾವು ಸಮಗ್ರ ಕೃಷಿಯಾಗಿ ಅಥವಾ ಈ ಸಾವಯವ ಕೃಷಿ ಏನಾದರೂ ಅದರಲ್ಲಿ ಮಾಡ್ತಾ ಇದ್ದೀರಾ ಹೇಗೆ? ಹೌದು ಸರ್, ಇವಾಗ 5 ವರ್ಷಗಳಿಂದ ನಾವೇನು ಕುರಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀವಲ್ಲ, ಅವಶ್ಯಕತೆ ಬಿದ್ದರೆ ಮಾತ್ರ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾ ಹೋಗ್ತಾ ಇದ್ದೀವಿ. ಅವಶ್ಯಕತೆ ಇಲ್ಲದ ಸಮಯದಲ್ಲಿ, ಜಾಸ್ತಿ ಮಳೆಗಾಲ ಆದಾಗೆಲ್ಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ಅವಶ್ಯಕತೆ ಇರುತ್ತೆ. ಆವಾಗ ಮಾತ್ರ ರಾಸಾಯನಿಕ ಬಳಸ್ತೀವಿ, ಇಲ್ಲದೇ ಇದ್ದಾಗ ಕುರಿ ಗೊಬ್ಬರವನ್ನು ಮತ್ತು ಕೋಳಿ ಗೊಬ್ಬರವನ್ನು ನಾವು ಬಳಸ್ತಾ ಇದ್ದೀವಿ ಸರ್. ಅಂದರೆ ಈಗ ನೀವು ಮನೆಯಲ್ಲಿ ನೀವು ಒಬ್ಬರೇ ಈ ಕೃಷಿಯಲ್ಲಿ ತೊಡ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆಯ ಉಳಿದ ಸದಸ್ಯರು ಇದರಲ್ಲಿ ತೊಡ್ಕೊಂಡಿದ್ದಾರೆ? ನಮ್ಮ ಮನೆಯಲ್ಲಿ ಒಂದು 8 ಜನ ಸದಸ್ಯರಿದ್ದೀವಿ, 8 ಜನನು ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ, ನಮ್ಮನ್ನು ನಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀವಿ. ನಾವು ಹೊರಗಡೆ ಗಂಡ್ಮಕ್ಕಳೆಲ್ಲ ಕೆಲಸ ಮಾಡಿದರೆ ಮನೆಯಲ್ಲೇ ಮಾಡುವಂಥ ಕೆಲಸಗಳನ್ನು ಹೆಣ್ಮಕ್ಕಳು ಮಾಡೋದು, ಅಥವಾ ಅವಶ್ಯಕತೆ ಬಿದ್ದಾಗ ಹೊಲಗಳಿಗಿರ್ಬೋದು, ಕುರಿಗಳಿಗಿರ್ಬೋದು, ಅಥವಾ ದನಗಳಿಗೆ ಏನೋ ಹಿಂಡೋದಿರ್ಬೋದು, ಆ ಥರ ಹೆಣ್ಮಕ್ಳಿಗೂ ಕೂಡ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೀವಿ. ಎಲ್ಲರೂ ನಾವು ಕೃಷಿಯನ್ನೇ ನಂಬಿ ಕೃಷಿಯ ಜೊತೆಗೆ ನಾವೆಲ್ಲ ಇದ್ದೀವಿ ಸರ್. ಕುರಿ ಮತ್ತು ಆಡು ಸಾಕಾಣಿಕೆ ಯಾವ ವರ್ಷದಿಂದ ಪ್ರಾರಂಭಿಸಿದೆ ಅಂದ್ರೆ ತಾವು? ನಾವು 2020ರಲ್ಲಿ ಕೊರೋನಾ ಸಂದರ್ಭದ ಏನು ಕೊರೋನಾ ಬಂದ ಸಮಯದಲ್ಲಿ ತಾವು ಈ ಕುರಿ ಮತ್ತು ಆಡು ಸಾಕಾಣಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಇವುಗಳಲ್ಲಿ ಯಾವ ಪ್ರಾಣಿ ತಮಗೆ ಇಷ್ಟ? ಎರಡು, ಕುರಿ ಮತ್ತು ಆಡು ಎರಡೂ ಕೂಡ ನಮಗೆ ಬಹಳ ಇಷ್ಟವಾದ ಪ್ರಾಣಿ. ಆದರೆ ನಮಗೆ ಇತ್ತಿತ್ತಲಾಗೆ ಅಂದ್ರೆ ಆಡು ಸಾಕಾಣಿಕೆ ಬಹಳ ಈಸಿ ಇದೆ, ಬಟ್ ಅದು ಹೆಂಗಿದೆ ಸರ್ ಅಂದ್ರೆ ಹೊರಗಡೆ ಮೇಯಿಸಲೇಬೇಕು, ಆಡನ್ನ ಒಳಗೆ ಕೊಟ್ಟಿಗೆ ಪದ್ಧತಿಯಲ್ಲಿ ಮೇಯಿಸುವುದು ಕಷ್ಟಕರ. ಅದಕ್ಕಾಗಿ ನಾವು ಕುರಿಯನ್ನ ಮೇಯಿಸುವುದು ಬಹಳ ಉತ್ತಮ. ಅದಕ್ಕಾಗಿ ನಾವು ಕುರಿಯನ್ನು ಬಹಳ ಇಷ್ಟಪಟ್ಟು ಇವತ್ತು ಕುರಿಯನ್ನೇ ಜಾಸ್ತಿ ಮಾಡಿ ಮೇಯಿಸ್ತಾ ಇದ್ದೀವಿ ಸರ್. ಈ ಕುರಿ ಮತ್ತು ಆಡು ಸಾಕಾಣಿಕೆಯಲ್ಲಿ ಇದರ ನಿರ್ವಹಣೆಗಾಗಿ ಏನ್ ಮಾಡ್ತಾ ಇದ್ದೀರಿ ತಾವು? ಕುರಿ ಮತ್ತು ಆಡು ಸಾಕಾಣಿಕೆ ನಿರ್ವಹಣೆಗಾಗಿ 4 ಎಕರೆ ನೀರಾವರಿ ಇದೆ ನಮ್ಮದು ಜಮೀನು. ಅದೇ ಜಮೀನಿನಲ್ಲಿ ನಾವು ಇವತ್ತು ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ. ಅಲ್ಲಿ ಸಣ್ಣದಾಗಿ ಒಂದು ಕೃಷಿ ಹೊಂಡ ಕೂಡ ಮಾಡ್ಕೊಂಡಿದ್ದೀನಿ. ನಾವು ಈಗೇನು ಮಳೆ ನೀರೇನು ಬರುತ್ತೆ, ನಮ್ಮ ಹೈಟೆಕ್ ಶೆಡ್ ಮಾಡಿದ್ದೀವಿ ನಾವು ಈ ಕುರಿ ಸಾಕಾಣಿಕೆಗೆ. ಆ ಶೆಡ್ ಮೇಲಿಂದ ಎಲ್ಲ ಮಳೆ ನೀರು ಬರುವಂದ್ರೆ ಮಳೆ ನೀರು ಕೊಯ್ಲು ಅಂತೇಳಿ ನಾನು ಆ ಕೃಷಿ ಹೊಂಡಕ್ಕೆ ಅದನ್ನು ಶೇಖರಣೆ ಮಾಡಿ ನಮ್ದು ಅಲ್ಲೇ ಬಾಜು ಬೋರ್ವೆಲ್ ಇರುವುದರಿಂದ ಆ ಬೋರ್ವೆಲ್ಗೆ ರೀಚಾರ್ಜ್ ಆಗಬೇಕು, ಮಳೆ ನೀರು ವೇಸ್ಟ್ ಆಗಬಾರ್ದು, ಮತ್ತು ನಮ್ಮ ಹೊಲಗಳಿಗೆ ನೀರು ಹಾಯಿಸ್ಕೊಂಡು ಆ ಹೊಲದಲ್ಲಿನೇ ಮೇವು ಬೆಳೆಯುವುದು. ಸುಮಾರು ಜಾತಿಯ ಮೇವುಗಳನ್ನು ಬೆಳೆದು ಕುರಿ ಮತ್ತು ಆಡು ಸಾಕಾಣಿಕೆಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ನಾವು ಯಾವುದೇ ರೀತಿಯ ಪೀಡ್ಸ್ ತಂದಾಕೋದಾಗಲಿ ಅಥವಾ ಹೊರಗಿಂದ ಮೇವು ಖರೀದಿ ಮಾಡುವುದಾಗಲಿ ಅದನ್ನು ಯಾವುದು ನಾವು ಇವತ್ತಿನವರೆಗೂ ಮಾಡಿಲ್ಲ. ನಮ್ಮ ಹೊಲದಲ್ಲೇ ಬೆಳೆದಿರತಕ್ಕಂಥ ಎಲ್ಲ ಮೇವುಗಳನ್ನು ದಾಸ್ತಾನು ಮಾಡಿಕೊಂಡು, ಒಣ ಮೇವು ಇದ್ದರೆ ದಾಸ್ತಾನು ಮಾಡ್ಕೊತೀವಿ, ಹಸಿ ಮೇವು ಇದ್ದರೆ ಅವತ್ತಿಂದ ಅವತ್ತೇ ಚಾಪಿಂಗ್ ಮಾಡಿ ಅಂದರೆ ಚಾಪ್ ಕಟ್ಟರ್ ಮೂಲಕ ಅದನ್ನು ಚಾಪಿಂಗ್ ಮಾಡಿ ಹಾಕುವಂಥ ಕೆಲಸವನ್ನು ನಾವು ಇವತ್ತಿನವರೆಗೂ ಮಾಡ್ತಾ ಇದ್ದೀವಿ. ನಮಗೆ ಇವತ್ತಿನವರೆಗೂ ಯಾವುದೇ ರೀತಿ ಮೇವಿನ ಕೊರತೆಯಾಗಿಲ್ಲ, ನಿರ್ವಹಣೆ ಭಾಳ ಸುಲಭವಾಗಿ ಅನ್ನಿಸ್ತಾ ಇದೆ ನಮಗೆ. ಸದ್ಯ ನಿಮ್ಮಲ್ಲಿ ಎಷ್ಟು ಕುರಿ ಆಡುಗಳಿದ್ದಾವೆ ಒಟ್ಟು? ಒಟ್ಟು ನಮ್ಮಲ್ಲಿ 500 ಕುರಿ, 25 ಟಗರುಗಳಿವೆ, ಒಂದು 20 ಮಾತ್ರ ಆಡುಗಳನ್ನು ಸಾಕಾಣಿಕೆ ಮಾಡಿದ್ದೀವಿ. ಮೊದಲಿಗೆ ನಾವು ಆಡು ಸಾಕಾಣಿಕೆಯಿಂದ ಶುರು ಮಾಡಿದ್ವಿ, ಅದನ್ನು ಬಿಡಬಾರ್ದು ಅನ್ನೋ ಕಾರಣಕ್ಕೆ ಅದರ ಜೊತೆ ಜೊತೆಗೆ ಆಡನೂ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಕುರಿಯ ಜೊತೆಗೆ. ಅಂದರೆ ಈ ಆಡು ಮತ್ತು ಕುರಿಯನ್ನು ಏನು ತೊಗೊಂಬರ್ತಿರಲ್ಲ, ಅದು ಎಷ್ಟು ವಯಸ್ಸಿನ ಅಂತರದಲ್ಲಿರಬೇಕು, ಎಷ್ಟು ವಯಸ್ಸಿನ ಕುರಿ ಆಡುಗಳಿದ್ದರೂ ಈ ಸಾಕಾಣಿಕೆಗೆ ಯೋಗ್ಯ ಅಂತೀರಿ? ಸುಮಾರು ಒಂದು 2-3 ವರ್ಷದ ವಯಸ್ಸಿನ ಕುರಿ ಮತ್ತು ಆಡುಗಳನ್ನು ಖರೀದಿ ಮಾಡುವುದರಿಂದ ಸುಮಾರು ಒಂದು 5 ವರ್ಷಗಳ ಕಾಲ ನಮ್ಮಲ್ಲಿ ನಾವು ಅದನ್ನು ಬ್ರೀಡಿಂಗ್ ಪರ್ಪಸ್ ಅಂದರೆ ಇಟ್ಕೋಬಹುದು. ಯಾಕಂದರೆ ಅದು 2-3 ವರ್ಷ ಅಂದರೆ 2 ಅಥವಾ 4 ಈ ಥರ ಕುರಿಯಲ್ಲಿ 2 ಮತ್ತು 4 ಇರುತ್ತೆ. ಒಂದು 5-6 ವರ್ಷಗಳ ಕಾಲ ಸುಮಾರು ಒಂದು 8-10 ತಳಿಗಳನ್ನು ಅದರಿಂದ ನಾವು ಪಡಿಬಹುದು. ಅಂದರೆ ಯಾವ್ಯಾವ ಥರದ ತಳಿಯನ್ನು ನೀವು ಸಾಕಿದ್ದೀರಿ ಇದರಲ್ಲಿ? ನಾವು ಈಗ ಕುರಿಯಲ್ಲಿ ಅಮೀನ್ಗಡಿ ಎಳಗ ಅಂತೇಳಿ ಮತ್ತು ಕುಂಕುಂಪಾಳ್ಯ ಕೆಂಗುರಿ ಅಂತೇಳಿ ಇವು 2 ತಳಿಯ ಕುರಿಗಳನ್ನು ಸಾಕಿದ್ದೀವಿ. ಇನ್ನು ಆಡಿನಲ್ಲಿ ಶಿರೋಹಿದೆ ಮತ್ತು ಲೋಕಲ್ ತಳಿಯಾಗಿರ್ತಕ್ಕಂಥ ಉಸ್ಮಾನಾಬಾದಿ ಇವು 2 ಜಾತಿಯ ಆಡುಗಳು ನಮ್ಮಲ್ಲಿ ಇವಾಗ ಇವೆ. ಅಂದರೆ ಈ ಕುರಿ ಮತ್ತು ಆಡು ನೀವೇನು ಸಾಕ್ತಿರಲ್ಲ, ಇದರಲ್ಲಿ ಹೆಣ್ಣಿನ ಪ್ರಮಾಣ ಅಥವಾ ಗಂಡಿನ ಪ್ರಮಾಣ ಇಷ್ಟೇ ಇರಬೇಕಂತ ಏನಾದರೂ ಇದೆಯಾ, ಹೇಗೆ? ಖಂಡಿತ ಸರ್, ಅಲ್ಲಿ 20 ಕುರಿಗಳಿಗೆ 1 ಟಗರು ಅಂದರೆ ಗಂಡು ಅಂತೇಳಿ ಒಂದು ರೇಷೋ ಇದೆ. ಅದಕ್ಕೆ ಅಂದರೆ 20 ಕುರಿಗಳನ್ನು ಸಾಕಿದರೆ ಅದಕ್ಕೂ 1 ಗಂಡು ಕುರಿಯನ್ನು ಅಂದರೆ ಟಗರನ್ನು ಇಡಲೇಬೇಕು. ಆ ರೇಷೋದಲ್ಲಿ ನಾವು 500 ಕುರಿಗಳು ಪ್ಲಸ್ 25 ಟಗರುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಸರ್. ಈ ಕುರಿ ಮತ್ತು ಆಡು ಸಾಕಾಣಿಕೆ ಒಂದು ಹಟ್ಟಿ ಅಂತ ಏನು ಮಾಡ್ತೀವಲ್ಲ, ಅದರ ರಚನೆ ಹೇಗೆ ಮಾಡ್ಕೊಂಡಿರ್ತೀರಿ? ನಾವು ಭಾಳ ಅಚ್ಚುಕಟ್ಟಾಗಿ ಮತ್ತು ಭಾಳ ಅದ್ಭುತವಾಗಿ ನಾನು ಸುಮಾರು ಕಡೆ ಎಲ್ಲ ಹಟ್ಟಿಗಳ ಅಂತೇನು ಹೇಳಿದ್ರಿ ತಾವು ಈಗ ಹೈಟೆಕ್ ಶೆಡ್ ಅಂತ ಮಾಡಿದ್ದೀವಿ. ಅದರ ರಚನೆಯನ್ನು ಬಹಳ ಸುಮಾರು ಕಡೆ ನೋಡಿ ನಾವೇ ಡಿಸೈನ್ ಮಾಡಿ ಅದನ್ನೊಂದು ಅದ್ಭುತವಾಗಿ ಅಂದರೆ ಹಟ್ಟಿಯಲ್ಲಿ ಈಗ ಮೇಲ್ಗಡೆ ಅಟ್ಟದ ಮಾದರಿ ಒಳಗೆ ನಾವು ಇವತ್ತು ಹಟ್ಟಿಯನ್ನು ಕಟ್ಕೊಂಡಿದ್ದೀವಿ. ಅದು ಹಿಕ್ಕಿ ಮಾಡಿದರೆ ಅಥವಾ ಮೂತ್ರ ವಿಸರ್ಜನೆ ಮಾಡಿದರೆ ಎಲ್ಲವೂ ಕೆಳಗಡೆ ಹೋಗುವಂಥದ್ದು. ಅದೇ ಥರ ನಮಗೆ ಲೇಬರ್ ಕೆಲಸ ಅಂದರೆ ಆಳಿನ ಕೆಲಸ ಇರೋದಿಲ್ಲ. ಅದರಲ್ಲಿ ಫೀಡಿಂಗ್ ಮಾಡಲಿಕ್ಕೆ ಮೇವು ಹಾಕಲಿಕ್ಕೆ ಮುಂದೆ ನಾವು ಗ್ವಾದ್ಲಿ ಅಂತೀವಿ ಹಳ್ಳಿ ಕಡೆ, ಆ ಗ್ವಾದ್ಲಿಯಲ್ಲಿ 1 ಫೀಟ್ ಪೈಪನ್ನು ಅದನ್ನು ಕಟ್ ಮಾಡಿ 2 ಭಾಗ ಮಾಡಿ ಅದರಲ್ಲಿ ಮೇವು ಹಾಕುವುದಂತದನ್ನು ಕೂಡ ಮಾಡಿದ್ವಿ. ಆಮೇಲೆ ಪ್ರಥಮ ಬಾರಿಗೆ ಕುರಿ ಶೆಡ್ಡಿನಲ್ಲಿ ನಾವು ಆಟೋಮೆಟಿಕ್ ಡ್ರಿಂಕರ್ ಅಂದರೆ ನೀರು ಕುಡಿಯೋಕೆ ಹೋದಾಗ ಕುರಿ ಮುಟ್ಟಿದ್ರೆ ಮಾತ್ರ ನೀರು ಬರುವಂಥದ್ದು ಒಂದು ಆಟೋಮೆಟಿಕ್ ಡ್ರಿಂಕರನ್ನು ನಾವು ಅಳವಡಿಸಿದ್ವಿ. ಇದರಿಂದ ಸ್ವಚ್ಛತೆ ಮತ್ತು ಒಂದು ನೀರು ಕುಡ್ದದ್ದು ಇನ್ನೊಂದಕ್ಕೆ ಅಂದ್ರೆ ರೋಗ ಹರಡದಂತೆ ಹಾಗೆ, ಮತ್ತು ಒಂದು ಕುಡ್ದಂಥ ನೀರು ಇನ್ನೊಂದು ಕುಡಿತಿರೋದಿಲ್ಲ, ಆ ಥರ ಏನೂ ಆಗದಾಗೆ ತೊಂದರೆ ಆಗದಾಗೆ ಮತ್ತು ನೀರಿನ ದುರ್ಬಳಕೆ ಆಗದಾಗೆ ಯಾವುದನ್ನು ವೇಸ್ಟ್ ಆಗದಾಗ ಅದನ್ನು ಕಾಪಾಡಿಕೊಂಡು ಬರ್ತಾ ಇದ್ದೀರಿ. ಹೌದೌದು. ಈಗ ನೀವು ಅತ್ಯಾಧುನಿಕ ಕುರಿ ಆಡು ಸಾಕಾಣಿಕೆಯನ್ನು ಮಾಡಿದ್ದೀರಿ ಅಂತ ಈಗ ನಮ್ಗೆ ಗೊತ್ತಾಯ್ತು. ಇದು ಯಾರಿಂದ ತಮಗೆ ಪ್ರೇರಣೆ ಸಿಕ್ತು, ಹೇಗೆ ಮಾಡಿದ್ರಿ? ಏನು ಕೊರೋನಾ ಸಂದರ್ಭದಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾಗ ಎಲ್ಲ ಕಡೆ ತಮಗೆಲ್ಲ ಗೊತ್ತಿರುವಂಗೆ ಲಾಕ್ಡೌನು ಸೀಲ್ಡೌನು ಅಂತೇಳಿ ಎಲ್ಲೂ ಒಬ್ಬರಿಗೊಬ್ಬರಿಗೆ ಭೇಟಿ ಆಗೋಂಗಿಲ್ಲ. ಆ ಪರಿಸ್ಥಿತಿಯಲ್ಲಿ ನಾವು ಅವತ್ತು ಮನೆಯಲ್ಲೇ ಕುಂತು ಏನು ಮಾಡಬೇಕು, ಹೊಸದಾಗಿ ಏನೋ ಮಾಡಬೇಕು, ವಿಚಾರಗಳು ಏನೂ ಉಳಿದೇ ಇದ್ದಾಗ ಇಲ್ಲ ನಾವು ಕುರಿ ಸಾಕಾಣಿಕೆ ಮಾಡಬೇಕು, ಮಾಡಿದರೆ ನಮ್ಮ ರೈತಕ್ಕೆ ಅದು ಒಂದು ಉಪಕಸುಬು ಮತ್ತು ಲಾಭದಾಯಕ ಆಗೈತಿ ಅಂತೇಳಿ ಕೆಲವೊಂದಿಷ್ಟು ಕುರಿಗಾಯಿಗಳ ಸಲಹೆಯನ್ನು ಪಡ್ಕೊಂಡು ಹೇಗೆ ಸಾಕಾಣಿಕೆ ಮಾಡಬೇಕು ಅಂತ ಅವನು ಅವತ್ತು ನಾವೊಂದು 10 ಕುರಿಗಳನ್ನು ಟಗರ್ಮರಿಗಳನ್ನು ತಂದು ಅವತ್ತಿನ ದಿವಸ ನಾವು ಕುರಿ ಸಾಕಾಣಿಕೆಯನ್ನು ಶುರು ಮಾಡಿದ್ವಿ. ಆವಾಗ ನಮ್ಮ ಊರಲ್ಲಿ ನಾವು ಎಲ್ಲ ರೈತರೆಲ್ಲರೂ ಸೇರಿಕೊಂಡು ನಾವು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಅಂತೇಳಿ ಒಂದು ಕಂಪ್ನಿಯನ್ನು ನಾವು ಅವತ್ತು ಎಲ್ಲ ರೈತರು ಕೂಡಿ ಶುರು ಮಾಡಿಕೊಂಡಿದ್ವಿ. ಆ ಕೊರೋನಾ ಸಂದರ್ಭದಲ್ಲೇ ಕೊರೋನಾದ್ದೇನು ಬಿಡು ಆಯಿತು ಅಂದರೆ ಹೋಗ್ಬೋದು ಅಡ್ಡಾಡ್ಬೋದು ಅಂತೇಳಿ ಏನು ಅವತ್ತು ಆಯಿತು, ಆ ಸಂದರ್ಭದಲ್ಲಿ ನಮಗೆ ಸ್ಕೋಪ್ ಎನ್ ಜಿ ಒದಿಂದ ಬಂಡೇರಾವ್ ಪಟವಾರಿ ಅಂತೇಳಿ ನಮ್ಮ ಎಫ್ ಪಿ ಓಕ್ಕೆ ಅವರು ಬಂದಿದ್ದರು. ಅವತ್ತಿನ ದಿವಸ ಇಲ್ಲ ನೀವೇನೋ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ, ನೀವು ಇದನ್ನು ದೊಡ್ಡ ಪ್ರಮಾಣದಾಗ ಮಾಡ್ಬೋದಲ್ಲ, ದೊಡ್ಡ ಪ್ರಮಾಣದಾಗ ಮಾಡೋದ್ರಿಂದ ನಿಮಗೆ ಸರ್ಕಾರದ ಸವಲತ್ತುಗಳು ಸಿಗ್ತಾವೆ ಅಂತ ಆ ರೀತಿ ನಮ್ಮಲ್ಲಿ ಪ್ರೇರಣೆಯನ್ನು ಮಾಡಿದರು. ಅದು ಮುಖ್ಯವಾಗಿ ನಮ್ಮ ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪನಿ ಮತ್ತು ಸ್ಕೋಪ್ ಎನ್ ಜಿ ಒದ ಬಂಡೇರಾವ್ ಪಟವಾರಿ ಸರ್ ಇವರಿಬ್ಬರು ಕೂಡ ಇದಕ್ಕೆ ಪ್ರೇರಣೆ ಅಂತೇಳಿ ಹೇಳ್ಬೋದು ಸರ್. ಅಲ್ಲ, ಈಗ ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆ ಮಾಡಿದಿರಲ್ಲ, ಅಂದರೆ ಈಗ ಸರ್ಕಾರದಿಂದ ಏನಾದರೂ ಸಬ್ಸಿಡಿ ಏನಾದರೂ ಕೊಟ್ಟಿದ್ದಾರಾ ಅಥವಾ ಯಾವ ಥರ? ಖಂಡಿತ ಸರ್, ಇದು ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂತೇಳಿ ಅಂದರೆ ಈಗ ಭಾರತ ಸರ್ಕಾರದ ಒಂದು ದೊಡ್ಡ ಯೋಜನೆ. ಇದರಲ್ಲಿ ಹೈನುಗಾರಿಕೆ ಮಾಡ್ಬೋದು, ಕುರಿ ಸಾಕಾಣಿಕೆ ಮಾಡ್ಬೋದು, ಕೋಳಿ ಸಾಕಾಣಿಕೆ ಮಾಡ್ಬೋದು, ಮೀನು ಸಾಕಾಣಿಕೆ ಮಾಡ್ಬೋದು, ಹಂದಿ ಸಾಕಾಣಿಕೆ ಕೂಡ ಮಾಡ್ಬೋದು. 50% ಅಂದ್ರೆ 50% ಸರ್ಕಾರದಿಂದ ನಮಗೆ ಸಬ್ಸಿಡಿಯನ್ನು ಸಹಾಯಧನವನ್ನು ಇಲ್ಲಿ ಪ್ರತಿಯೊಂದು ಸ್ಕೀಮ್ಗೂ ಕೊಡ್ತಾ ಹೋಗ್ತಾರೆ. ಅದಕ್ಕೆ ನಾವು ಅವತ್ತಿನ ದಿವಸ ನಾವು ಕುರಿದು ಮಾಡ್ತಾ ಇದ್ವಿ. ನಂತರ ದಿನಗಳಲ್ಲಿ ನಮಗೆ ಈ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆ ಗೊತ್ತಾದ ನಂತರ ನಾವೇನು ಲೈಫ್ ಸ್ಟಾಕ್ ಅದನ್ನು ಅಪ್ಲಿಕೇಶನ್ ಹಾಕಿದೀವಲ್ಲ ಸರ್, ನಮ್ಮದು 1 ಕೋಟಿ ಪ್ರಾಜೆಕ್ಟ್. ಅವತ್ತಿನ ದಿವಸ ನಾವು 1 ಕೋಟಿ ಪ್ರಾಜೆಕ್ಟ್ ಅಂದರೆ 500+25 500 ಕುರಿ ಹೆಣ್ಣು ಕುರಿ ಒಂದು 25 ಟಗರುಗಳನ್ನು ಸಾಕಿದರೆ 1 ಕೋಟಿ ಪ್ರಾಜೆಕ್ಟ್. ಅದಕ್ಕೆಲ್ಲ ಶೆಡ್ ಮಾಡಬೇಕು, ಆಮೇಲೆ ಲೇಬರ್ ಶೆಡ್ ಅಂತ ಅಂದರೆ ಆಳುಗಳಿರಲಿಕ್ಕೆ ಆ ಪ್ರೊಜೆಕ್ಟ್ನಲ್ಲಿ ಇರೋದಿದೆಲ್ಲ ಆಳುಗಳಿರಲಿಕ್ಕೆ ಶೆಡ್ ಮಾಡಬೇಕು. ನಂತರ ಒಣಮೇವನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಿಕ್ಕೆ ಶೆಡ್ಡನ್ನು ಮಾಡ್ಕೋದಿರ್ಬೋದು, ಚಾಪ್ ಕಟ್ಟರ್ ತಗೋದಿರ್ಬೋದು, ಶೈಲೇಜ್ ಮಷಿನ್ ಇರ್ಬೋದು. ಅದರ ಜೊತೆಗೆ ಈಗೇನು 500+25 ಅದರದ್ದೇ ಆದ ಒಂದು ಚೌಕಟ್ಟಿದೆ. ಅದರಲ್ಲಿ ಅಂದ್ರೆ ಒಂದು ಕುರಿ ನಿಲ್ಲಕ್ಕೆ 10 square feet 10 ಚದರಡಿ ಜಾಗದಲ್ಲಿ ಒಂದು ಕುರಿ ನಿಲ್ಲಲಿಕ್ಕೆ ಅದು ಒಂದು ಪ್ರೊಜೆಕ್ಟ್ನಲ್ಲಿ ಇರುವಂಥದ್ದು ಇದೆ. ಆ ಪ್ರೊಜೆಕ್ಟ್ ಪ್ರಕಾರ ನಾವು ಎಲ್ಲವನ್ನು ಕಟ್ಟಿಕೊಂಡಾಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದ ಲೇಬರ್ ಶೆಡ್ ಇರ್ಬೋದು, ಫೀಡ್ ಸ್ಟಾಕ್ ಶೆಡ್ ಇರ್ಬೋದು, ಮತ್ತು ಈ ಕುರಿಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಶೆಡ್ ಇರ್ಬೋದು, ಜೊತೆಗೆ 500+25 ಕುರಿಗಳನ್ನು ಇರ್ಬೋದು, ಮತ್ತು ಅವಕ್ಕೆ ಬೇಕಾಗುವಂಥ ಆಹಾರವನ್ನು ಶೇಖರಣೆ ಮಾಡಿ ಇಟ್ಕೊಂಡಾಗ ಮಾತ್ರ ನಮಗೆ 50% ಸಬ್ಸಿಡಿ ಬರ್ತದೆ ಅಂತೇಳಿ ಅವತ್ತಿನ ದಿವಸ ಗೊತ್ತಾಯಿತು. ನಾವು ಅದೇ ರೀತಿ ಧಾರವಾಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನಾವೇ ಮೊದಲಿಗೆ ಅಂದರೆ ಇದು ಸಬ್ಸಿಡಿ 2 ಹಂತದಲ್ಲಿ ಬರುತ್ತೆ. ಮೊದಲಿಗೆ ನಾವು ಯಾವಾಗ ಸ್ಟಾರ್ಟ್ ಮಾಡ್ತಾ ಇರ್ತೀವಿ ಶೆಡ್ ಕಟ್ಟಲಿಕ್ಕೆ ಆವಾಗ ನಮಗೆ ಸಬ್ಸಿಡಿ ಮೊದಲೇ ಹಂತದ ಸಬ್ಸಿಡಿ ಬರ್ತೈತಿ. ನಂತರದ ಸಬ್ಸಿಡಿ ಬರುವುದು ನಾವು ಈ ಪ್ರೊಜೆಕ್ಟನ್ನು ಕಂಪ್ಲೀಟ್ ಮಾಡಿದ ನಂತರ, ಅಂದರೆ ಇದರಲ್ಲಿ ಆ ಪ್ರೊಜೆಕ್ಟ್ ರಿಪೋರ್ಟ್ನಲ್ಲಿ ಏನೇನೈತಿ ಆ ಕೆಲಸ ಎಲ್ಲ ಪೂರ್ಣಗೊಳಿಸಿದ ನಂತರ ನಮಗೆ 2ನೇ ಸಬ್ಸಿಡಿ ಬರ್ತೈತಿ. ನಮಗೆ ಹೆಮ್ಮೆ ಇದೆ ಅಂದರೆ ನಮ್ಮದು ಈ ಉತ್ತರ ಕರ್ನಾಟಕ ಭಾಗದಲ್ಲಿನ ನಾವು ಪ್ರಪ್ರಥಮವಾಗಿ 1 ಮತ್ತು 2ನೇ ಸಬ್ಸಿಡಿಯನ್ನು ಪಡೆದು ಯಶಸ್ವಿಯಾಗಿ ಕುರಿ ಸಾಕಾಣಿಕೆ ಮಾಡಿದ್ದೀವಿ ಅನ್ನೋದೊಂದು ದೊಡ್ಡ ಹೆಮ್ಮೆ ಇದೆ. ಗಂಗಪ್ಪರೆ, ಈಗ ನಮ್ಮ ರೈತ ಬಾಂಧವರಿಗೆ ತಾವು ಈ ಸಬ್ಸಿಡಿಯನ್ನು ತಗೊಳ್ಳಿಕ್ಕೆ ಈ ಕುರಿ ಸಾಗಾಣಿಕೆಯಲ್ಲಿ ಸರ್ಕಾರದಿಂದ ಏನು ನಿಯಮಗಳನ್ನು ಮಾಡಿದಾರಲ್ಲ, ಇದು ಅತ್ಯಂತ ಕಠಿಣವಾಗಿದೆಯೋ ಅಥವಾ ಸರಳವಾಗಿದೆಯೋ, ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರ್, ಇದು ಇದರ ನಿಯಮಗಳು ಅತ್ಯಂತ ಕಠಿಣವಾಗಿವೆ. ಅದು ಕಠಿಣವಾಗಿರುವುದೇ ಒಂದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾವ ಥರ ಕಠಿಣ ಅಂದರೆ ಸರ್, ನಾವು ಪ್ರೊಜೆಕ್ಟನ್ನು ಕಂಪ್ಲೀಟ್ ಮಾಡದೇ ಇದ್ದರೆ, ನಾವು ಕಂಪ್ಲೀಟ್ ಪ್ರೊಜೆಕ್ಟ್ ಮಾಡಿಲ್ಲ ಅಂದರೆ ಮೊದಲರಿಗೆ ಕೊಟ್ಟಿದ್ದಂಥ ಸಬ್ಸಿಡಿಗೆ +10% ಬಡ್ಡಿ ಹಾಕಿ ವಾಪಸ್ ತಗೊಳ್ಳುವಂಥ ಒಂದು ಕಠಿಣವಾದ ನಿರ್ಧಾರವನ್ನು ಈ NLM ಸ್ಕೀಮ್ನಲ್ಲಿ ಇಟ್ಟಿದ್ದಾರೆ. ಮೊದಲೇ ಸಬ್ಸಿಡಿ ಇರ್ಬೋದು, 2ನೇ ಸಬ್ಸಿಡಿ ಸಪೋಸ್ 2ನೇ ಸಬ್ಸಿಡಿ ಕೊಟ್ಟ ನಂತರನೂ ಕೂಡ ನಾವೇನರು 3 ವರ್ಷವರೆಗೂ ಕುರಿ ಸಾಕಾಣಿಕೆಯನ್ನು ಅಥವಾ ಆಡು ಸಾಕಾಣಿಕೆಯನ್ನು 3 ವರ್ಷವರೆಗೂ ನಾವು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ಅದನ್ನು ಯಾವಾಗ ಬೇಕಾದರೂ ಅವರು ಕೊಟ್ಟಿರುವಂಥ ಸಬ್ಸಿಡಿ ಪ್ಲಸ್ ಅದಕ್ಕೆ 10% ಬಡ್ಡಿಯನ್ನು ಸಮೇತನ ವಾಪಸ್ ತಗೋಬಹುದು. ಅಂಥದ್ದೊಂದು ನಿಯಮ ಇಟ್ಟಿರುವುದರಿಂದ ಇದನ್ನು ಯಾರೂ ಕೂಡ ದುರುಪಯೋಗ ತಗೋಬಾರದು, ಯೋಜನೆ ಸದುಪಯೋಗ ಪಡ್ಕೋಬೇಕು. ಮತ್ತು ನಾವು ರೈತರು ಇಂಥ ಒಂದು ಸಬ್ಸಿಡಿ ಅಥವಾ ಸಹಾಯಧನ ಕೊಟ್ಟಾಗ ಅದನ್ನು ದುರ್ಬಳಕೆ ಮಾಡದೆ ನಾವು ಯಾಕೆ ಬೇರೆಯವ್ರ ಥರ ಮುಂದೆ ಬರಬಾರದು ಅಂತೇಳಿ ನನ್ನ ಅಭಿಪ್ರಾಯ ಸರ್. ಬಹಳ ಒಳ್ಳೆಯ ವಿಷಯ ಹೇಳಿದ್ರಿ ಗಂಗಪ್ಪ ಅವರೇ. ಈ ಕುರಿಯನ್ನು ಸಾಕ್ತಾ ಇದ್ದೀರಲ್ಲ, ಈ ಕುರಿ ಮತ್ತು ಆಡುಗಳು ವರ್ಷಕ್ಕೆ ಎಷ್ಟು ಮರಿ ಹಾಕ್ತವೆ? ಅವು ವರ್ಷದಲ್ಲಿ ಅಂದರೆ 14 ತಿಂಗಳಲ್ಲಿ 2 ಸತಿ ಮರಿಗಳನ್ನು ಹಾಕುತ್ತೇವೆ. ಕುರಿ ಆಗ್ಬೋದು, ಆಡು ಇರ್ಬೋದು. ಕೆಲವೊಂದು ಜಾತಿವು ಒಂದು ಸಮಯದಲ್ಲಿ 2 ಮರಿಗಳನ್ನು ಹಾಕುವಂಥವು ಜಾತಿ ಇದ್ದಾವೆ. ಕುರಿಯಲ್ಲಿ ನಾರಿ ಸುವರ್ಣ ಇರ್ಬೋದು, ಡಾರ್ಪರ್ನು ಕೆಲವೊಂದು ಟೈಮು 2 ಮರಿ ಅಂತ ಹಾಕುತ್ತೆ. ಆಡುಗಳಲ್ಲಿ ಸಾಮಾನ್ಯವಾಗಿ 2 ಮರಿ ಹಾಕುವಂಥವು ಜಾಸ್ತಿ ಇರ್ತವೆ. ನಾವು ಸಾಕಿರುವಂಥ ಕುರಿ 99% 1 ಮರಿಯನ್ನೇ ಹಾಕುತ್ತೆ, ಎಲ್ಲೋ 1% 2 ಮರಿ ಹಾಕುವಂಥವನು ಅದಾವೆ. ಅಲ್ಲ, ಈಗ ನೀವು ಕುರಿ ಸಾಕಾಣಿಕೆ ಏನು ಮಾಡ್ತಾ ಇದ್ದೀರಲ್ಲ, ಇವುಗಳಲ್ಲಿ ವಯಸ್ಕ ಕುರಿ ಮತ್ತು ದಪ್ಪ ಕುರಿ ಈ ತರದ ಕುರಿಗಳಿಗೆ ಅಥವಾ ಪಶುವೈದ್ಯಕೀಯದಿಂದ ಇದರಿಂದ ತಮಗೇನಾದರೂ ಇಲ್ಲಿ ನೆರವು ಏನಾದರೂ ಸಿಗ್ತಾ ಇದೆಯಾ? ಖಂಡಿತವಾಗಿ ಸರ್, NLM ಸ್ಕೀಮ್ ಏನಿದೆಯಲ್ಲ ಸರ್, ಇದು ಪಶು ಇಲಾಖೆಯಿಂದನೇ ನಮಗೆ ಮಂಜೂರಾಗಿರುತ್ತೆ. ಅದರ ಮೇಲ್ವಿಚಾರಕರಾಗಿ ಪಶು ವೈದ್ಯಾಧಿಕಾರಿಗಳನ್ನ ನೇಮಿಸಿರ್ತಾರೆ ಮತ್ತು ಅವರು ನಮಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾರೆ. ನಮಗೆ ಏನಾದರೂ ಕೂಡ ಮೆಡಿಸನ್ ಕೊಡೋದಿರ್ಬೋದು ಅಥವಾ ವ್ಯಾಕ್ಸಿನ್ ಮಾಡೋದಿರ್ಬೋದು, ನಾವು ಯಾವಾಗಲೂ ಕರೆದಾಗ ಕೂಡ ಬಂದು ನಮಗೆ ಸಂಪರ್ಕ ಮಾಡಿ ನಮ್ಮ ಜೊತೆಗೆ ಬಹಳ ಸಹಕಾರದಿಂದ ಪಶು ಇಲಾಖೆ NLM ಸ್ಕೀಮ್ ಜೊತೆಗೆ ಇರುತ್ತೆ ಅಂತ ನಾನು ಹೇಳ್ತೇನೆ. ಗಂಗಪ್ಪರೆ, ಮತ್ತೆ ಈ ಕುರಿ ಆಡುಗಳ ಸಾಕಾಣಿಕೆಯಲ್ಲಿ ತಾವೇನಾದರೂ ಈ ಕುರಿ ಮತ್ತು ಆಡುಗಳಿಗೆ ಜೀವ ವಿಮೆ ಏನಾದರೂ ಮಾಡಿಸಿದ್ದೀರಾ? ಖಂಡಿತ ಸರ್, ಮಾಡಿಸಲೇಬೇಕು. ಅಂದರೆ ಕುರಿ ಮತ್ತು ಆಡು ಇವು ಬೇರೆ ಏನು, ಈಗ ಆಕಳು ಮತ್ತು ಎಮ್ಮೆ ಹಾಗಲ್ಲ. ಇದು ಕುರಿ ಮತ್ತು ಆಡು ಹೆಂಗಿರ್ತದೆ ಅಂದರೆ ಭಾಳ ಸೆನ್ಸಿಟಿವ್ ಪ್ರಾಣಿ ಇದು, ಬೇಗನೆ ಮಾಡುವಂಥದ್ದು. ಅದಕ್ಕೆ ಖಂಡಿತವಾಗ್ಲೂ ವಿಮೆ ಮಾಡಿಸ್ಲೇಬೇಕು. ಮತ್ತು ಪ್ರೊಜೆಕ್ಟಲ್ಲಿ ಇರೋ ಹಾಗೆ NLM ಸ್ಕೀಮ್ ಏನಿದೆಯಲ್ಲ ಸರ್, ಅದರಲ್ಲಿ ಅವಶ್ಯಕತೆ ಇದೆ ಸರ್, ಮಾಡಿಸ್ಲೇಬೇಕು. ನಾವು ಕೂಡ ಮಾಡಿಸಿದ್ದೀವಿ ಸರ್. ಮತ್ತೆ ಈ ನಮ್ಮ ರೈತ ಬಾಂಧವರಿಗೆ ತಾವು ಮುಖ್ಯವಾಗಿ ಹೇಳಬೇಕೇನಪ್ಪ ಅಂದ್ರೆ, ಈ ಅತ್ಯಾಧುನಿಕ ಕುರಿ ಆಡು ಸಾಕಾಣಿಕೆ ಏನು ಮಾಡ್ತಾ ಇದ್ದೀರಿ, ಇದಕ್ಕೆ ವರ್ಷದಲ್ಲಿ ಎಷ್ಟು ಲಾಭ ಬರ್ತಾ ಇದೆ? ಸರ್, ನಾನೀಗ ಈ NLM ಸ್ಕೀಮ್ನಿಂದ 500 ಕುರಿ + 25 ಟಗರ್ಗಳನ್ನು ಸಾಕಿ ಇದೇ ತಿಂಗಳ 6ನೇ ತಾರೀಕಿಗೆ ಒಂದು ವರ್ಷ ಕಳೆದು ಹೋಯಿತು. ಅಂದರೆ 9ನೇ ತಿಂಗಳ 6ನೇ ತಾರೀಕು ನಂದು ಓಪನಿಂಗ್ ಆಗಿದ್ದ ಡೇಟು. ಅಲ್ಲಿಂದ ಇಲ್ಲಿ 1 ವರ್ಷದಲ್ಲಿ ಸುಮಾರು 37 ಲಕ್ಷ ರೂಪಾಯಿದ ಆದಾಯವನ್ನು ನಾನು ಇಲ್ಲಿವರೆಗೂ ಅದರಿಂದ ಖರ್ಚು ತೆಗೆದು ಸುಮಾರು 1 37 ಲಕ್ಷ ರೂಪಾಯಿ ಆದಾಯವನ್ನು 1 ವರ್ಷದಲ್ಲಿ ನಾನು ಇವತ್ತಿಗೆ ಪಡೆದಿದ್ದೇನೆ. ತುಂಬಾ ಸಂತೋಷ ಗಂಗಪುರ. ಮತ್ತೆ ಹಾಗೇನೆ ಈ ಕುರಿ ಮತ್ತು ಆಡು ಸಾಕಾಣಿಕೆಯಲ್ಲಿ ನಿಮ್ಮ ಸಲಹೆ ಏನು ನಮ್ಮ ರೈತ ಬಾಂಧವರಿಗೆ, ಕುರಿ ಸಾಕುವವರಿಗೆ ಈ ತರ ಒಂದು ಯೋಜನೆಯನ್ನು ಅವರೂ ಮಾಡ್ಬೇಕಂತ ಅನ್ಕೊಂಡಿದ್ರೆ? ಖಂಡಿತವಾಗಿಯೂ ಇದು ಎಲ್ಲ ನಮ್ಮ ರೈತ ಬಾಂಧವರು ಮೇಲಕ್ಕೆ ಬರಬೇಕು, ಅವರ ಆದಾಯ ದ್ವಿಗುಣ ಆಗಬೇಕು ಅಂತೇಳಿ ಭಾರತ ಸರ್ಕಾರ ಒಂದು ಮಹದಾಶಿಯೊಂದಿಗೆ ಇಂಥದೊಂದು ಯೋಜನೆಯನ್ನು ಜಾರಿಗೆ ತಂದಿದೆ. ದಯಮಾಡಿ ನಮ್ಮೆಲ್ಲ ರೈತರು, ನಮಗೆ ಯುವ ಮಿತ್ರರು, ನಮ್ಗೆ ಕೆಲಸ ಇಲ್ಲ, ನೌಕರಿ ಇಲ್ಲ, ನಾನು ಕಲ್ತಿದ್ದೀನಿ, ನಾನ್ಯಾಕೆ ಅದನ್ನು ಮಾಡಬೇಕು ಅನ್ನೋದನ್ನು ತಮ್ಮ ತಲೆಯಿಂದ ತೆಗೆದು ಕೃಷಿಯಲ್ಲೇ ನಾವು ಸಾಕಷ್ಟು ಚಿನ್ನವನ್ನು ಬೆಳಿಬಹುದು. ಯಾಕಂದರೆ ಇವತ್ತಿನ ದಿವಸ ವೈಜ್ಞಾನಿಕ ಕೃಷಿಯಲ್ಲಿ ಯಾವುದು ಕೂಡ ಅಸಾಧ್ಯ ಅನ್ನೋದು ಇಲ್ಲ. ಸ್ವಾವಲಂಬಿ ಜೀವನವನ್ನ ಮಾಡಬಹುದು, ನಾವು ಸ್ವಾವಲಂಬಿ ಜೀವನವನ್ನು ಮಾಡಬಹುದು. ಇಂಥ ಯೋಜನೆಗಳನ್ನ ಪಡೆದು ಸಾಕಷ್ಟು ಲಾಭದಾಯಕ ಕೃಷಿ ಮಾಡಬಹುದು. ಇದ್ರ ಜೊತೆ ಜೊತೆಗೆ ನಾವು ಕೃಷಿಗೆ ಬೇಕಾಗಿರತಕ್ಕಂಥ ಗೊಬ್ಬರವನ್ನ ನಮ್ಮ ಕುರಿ ಹಟ್ಟಿಯಿಂದ ನಾವು ಆ ಹೊಲಗಳಿಗೆ ಉಪಯೋಗಿಸ್ಕೋಬಹುದು. ಮತ್ತು ನಾವು ಇನ್ನು ಆ ಗೊಬ್ಬರವನ್ನ ಪ್ರತಿ ತಿಂಗಳಿಗೆ 100,000 ಗೊಬ್ಬರವನ್ನ ನಾವು ಇವತ್ತು ಮಾರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೊಲಗಳಿಗೆ, ನಮ್ಮದೇನು ಜಮೀನು 12 ಎಕರೆ ಇದೆ, ಆ ಜಮೀನಿಗೆ 1 ತಿಂಗಳ ಗೊಬ್ಬರ ನಮಗೆ ಸಾಕಾಗ್ತದೆ. ಇನ್ನು ಉಳಿದಂಥ 11 ತಿಂಗಳ ಗೊಬ್ಬರವನ್ನು ನಾವು ಪ್ರತಿ ತಿಂಗಳು 100,000 ಗೊಬ್ಬರವನ್ನು ಮಾರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ನನ್ನದೊಂದು ವಿನಂತಿ, ಇಂಥ ಅನೇಕ ಭಾರತ ಸರ್ಕಾರದಾಗಿರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ, ಅಂಥ ಎಲ್ಲ ಯೋಜನೆಗಳನ್ನು ಸದುಪಯೋಗಗಳನ್ನು ತೆಗೆದುಕೊಂಡು ನಮ್ಮ ರೈತರೆಲ್ಲರೂ ಮುಂಚೂಣಿಗೆ ಬರಬೇಕು, ಅವರ ಆದಾಯ ದ್ವಿಗುಣಗೊಳಿಸಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ. ಮತ್ತು ಯಾವ ಉತ್ಪನ್ನಗಳು ಮತ್ತು ಉಪ ಉತ್ಪನ್ನಗಳು ಸಿಗ್ತಾ ಇದ್ದಾವೆ ಈ ಕುರಿ ಆಡು ಸಾಕಾಣಿಕೆಯಿಂದ? ಕುರಿ ಮತ್ತು ಆಡು ಸಾಕಾಣಿಕೆಯಿಂದ ನಾವು ಹಾಲನ್ನು ತೆಗಿಬೋದು, ಮತ್ತು ನಾವು ಅದರ ಗೊಬ್ಬರವನ್ನು ಹೊಲಗಳಿಗೆ ಉಪಯೋಗ ಮಾಡ್ಬೋದು, ಹಾಗೆ ಅದರ ಉಣ್ಣೆಯನ್ನು ಕೂಡ ಮಾರಾಟ ಮಾಡ್ಬೋದು. ಇನ್ನು ನಾವು ಬಹುಮುಖ್ಯವಾಗಿ ಅದರ ಮಾಂಸವನ್ನು ಮಾರಾಟ ಮಾಡೋದು ಮುಖ್ಯವಾದ ಉದ್ದೇಶ. ಆದರೆ ನಾವು ಇಲ್ಲಿವರೆಗೂ ಹಿಕ್ಕಿಯನ್ನು ಹೆಂಗೆ ಈಗೇನು ಗೊಬ್ಬರವನ್ನು ಗೊಬ್ಬರವಾಗಿ ಮಾರಾಟ ಮಾಡಿದ್ದೀವಿ, ಹಾಲು ಮತ್ತು ಉಣ್ಣೆಯನ್ನು ಇಲ್ಲಿವರೆಗೂ ಮಾರಾಟ ಮಾಡಿಲ್ಲ. ನಾವು ಮಾಡ್ತಾ ಇರೋದು ಮಾಂಸಕ್ಕೆ ಏನು ನಾವು ಮರಿಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ, ಪ್ಲಸ್ ಅದರ ಜೊತೆಗೆ ಈಗ ಗೊಬ್ಬರವನ್ನು ಬರೀ ಗೊಬ್ಬರವಾಗಿ ಮಾರಾಟ ಮಾಡ್ತೀವಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲಿ ನಾವು ಆ ಗೊಬ್ಬರವನ್ನು ನಮ್ಮದೇ ಆದ ಒಂದು ಕೃಷಿ ಸಮೃದ್ಧಿ ರೈತ ಉತ್ಪಾದಕರ ಕಂಪ್ನಿ ಏನೈತೆ ಅಂತ ಹೇಳಿದ್ವಿ ಅಲ್ಲ, ಆ ಕಂಪ್ನಿಯ ಒಂದು ಹೆಸರಿನ ಮೇಲೆ ಬ್ರ್ಯಾಂಡ್ ಮೇಲೆ ನಾವು ಆ ಗೊಬ್ಬರವನ್ನು ಪ್ಯಾಕೆಟ್ ಮಾಡಿ ಅದನ್ನು ಒಂದು ವ್ಯಾಲ್ಯೂಡೇಷನ್ ಮಾಡಿ ಮಾರಾಟ ಮಾಡಬೇಕಂತೇಳಿ ಮುಂದಿನ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಗಂಗಪ್ಪರೆ, ತಾವು ಈ ಕುರಿ ಆಡು ಸಾಕಾಣಿಕೆ ಏನು ಮಾಡಿದಿರಲ್ಲ, ಇದನ್ನು ನೋಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ನಮ್ಮ ರೈತರು ಬರ್ತಾ ಇದ್ದಾರಾ ಹೇಗೆ, ಅಥವಾ ಬಂದರೆ ಅವ್ರಿಗೆ ಏನಾದರೂ ಸಲಹೆಯನ್ನು ಕೊಡ್ತಾ ಇದ್ದೀರೋ ಹೇಗೆ, ಏನು ಮಾಡ್ತಾ ಇದ್ದೀರಿ? ಖಂಡಿತವಾಗ್ಲೂ ಸರ್, ನಾವು ಈ ಕುರಿ ಮತ್ತು ಆಡು ಸಾಕಾಣಿಕೆ ಏನು ಫಾರ್ಮ್ ಮಾಡಿದ್ವಿ ಅಂದ್ರೆ ಉತ್ತರ ಕರ್ನಾಟಕದಾಗ ನಾವು ಮೊದಲಿಗರಾಗಿ ಒಳ್ಳೆ ಅಟ್ಟದ ಮಾದರಿ ಒಳಗೆ ಶೆಡ್ ಮಾಡುವುದಿರ್ಬೋದು, ಒಳ್ಳೆ ಕುರಿ ತಳಿಗಳನ್ನು ತಗೊಂಡ್ ಸಾಕಾಣಿಕೆ ಮಾಡುವುದಿರ್ಬೋದು, ಇದು ಪ್ರಚಲಿತವಾದ ನಂತರ ಸಾಕಷ್ಟು ರೈತರು ಮಾಡಲು ಆಸಕ್ತಿ ಇರುವಂತ ಸಾಕಷ್ಟು ರೈತರು ನಮ್ಮ ಫಾರ್ಮಸ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಈಗ ಸುಮಾರು ನಾನು ಅದಕ್ಕಂತ ಒಂದು ರಿಜಿಸ್ಟರ್ ಮಾಡೀನಿ, ಯಾರು ಬಂದರು ಏನೇನು ನನ್ನ ಕಡೆಯಿಂದ ಮಾಹಿತಿ ಪಡೆದ್ರು ಅವರ ಅನಿಸಿಕೆ ಏನು ಆ ರಿಜಿಸ್ಟರಲ್ಲಿ ಎಂಟ್ರಿ ಮಾಡಿ ಅವ್ರ ಹೆಸರು ಮೊಬೈಲ್ ನಂಬರ್ ಬರೆದು ಹೀಗೆ ಇಲ್ಲಿವರೆಗೂ ಸುಮಾರು ಒಂದು 3,000 ರಿಂದ 3,200 ಜನ ನಮ್ಮ ಫಾರ್ಮಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸುಮಾರು ಒಂದು 10% ಆದರೂ ಅದರಿಂದ ಸದುಪಯೋಗ ತಗೊಂಡಂಥವ್ರು ಕೂಡ ಇದ್ದಾರೆ. ಸಾಕಷ್ಟು ಜನ ಡಾಕ್ಟರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಈಗ ಸದ್ಯ ನೌಕರಿ ಒಳಗೆ ಇರೋರು ಕೂಡ, ಈ ಆರ್ಮಿಯಲ್ಲಿರೋರು ಕೂಡ ನನ್ನ 3-4 ಜನ ಕಾಲ್ ಮಾಡಿ ಕೇಳಿ ಒಳ್ಳೆ ಚೆನ್ನಾಗಿ ಮಾಡಿದ್ದೀರಂತ, ನಿಮ್ದು ನೋಡಕ್ಕೆ ಬರ್ಬೇಕು, ನಾನು ರಜೆಗೆ ಬಂದಾಗ ಬರ್ತೀನಿ, ಬ್ರದರ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ಇದನ್ನ ಮಾಡಿಕೊಡ್ಬೇಕು, ನಿಮ್ಮ ಸಲಹೆ ಬೇಕು ಅಂತ ಕೇಳಿದಾಗ ಅಂದ್ರೆ ನಾನು ಕೂಡ ಈ ಕೃಷಿ ಒಳಗೆ ತೊಡಗಿಸ್ಕೊಂಡೇನೆ, ಈ ಆಡು ಮತ್ತು ಕುರಿ ಸಾಕಾಣಿಕೆ ಒಳಗೆ ನನ್ನನ್ನು ನಾನು ತೊಡಗಿಸ್ಕೊಂಡೇನೆ. ನಾನು ಇವತ್ತು ಕುರಿ ಸಾಕಾಣಿಕೆ ಮಾಡ್ಬೇಕಂದ್ರೆ ಬರೀ ಮಾಲಕಾಗಿದ್ದರೆ ಸಾಕಾಣಿಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾವು ಕೂಡ ಅಲ್ಲಿ ಆ ವ್ಯವಸ್ಥೆಗೆ ಇಳಿದು ನಾವೇ ಸ್ವತಃ ಕೆಲಸ ಮಾಡೋದ್ರಿಂದ ಮಾತ್ರ ಇದು ಸಾಧ್ಯ ಐತಿ. ಆದ್ರೆ ನೀವು ಮಾಡೋಕ್ಕೆ ಸಾಧ್ಯ ಇದ್ರೆ ಈ ಕುರಿ ಸಾಕಾಣಿಕೆಯನ್ನು ಮಾಡಿರಿ, ಅದು ಬಿಟ್ಟು ನನ್ನ ಕಡೆ ದುಡ್ಡು ಐತಿ ಅಥವಾ ನಾನೇನೋ ಅವ ಸಾವುಕಾರ ಆಗ್ಯಾನ ಅವ ಅದರಿಂದ ಮುಂದೆ ಬಂದಾನಂತೇಳಿ ನಾವೇನಾರು ಅದನ್ನು ಮಾಡೋಕ್ಕೆ ಹೋದರೆ ಅದು ಕಷ್ಟ ಸಾಧ್ಯ. ಅದಕ್ಕಾಗಿ ನಿಮ್ಮನ್ನು ನೀವು ಅದರೊಳಗೆ ತೊಡಗಿಸುವಂಗಿದ್ರೆ ನೀವು ಮಾಡಿರಿ ಅಂತೇಳಿನಿ. ಅದರಿಂದ ಬಹಳಷ್ಟು ಜನ ಪ್ರಭಾವಿತರಾಗಿ ಈಗ ಕುರಿ ಸಾಕಾಣಿಕೆ ಮತ್ತು ಆಡು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ ಸರ್. ಕೈ ಕೆಸರಾದರೆ ಬಾಯಿ ಮೊಸರು. ಬಾಯಿ ಮೊಸರು ಸರ್. ನಮ್ಮ ರೈತ ಬಾಂಧವರಿಗೆ ತಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಹೇಳಿದರೆ ಅವರು ನಿಮ್ಮನ್ನು ಕಾಣಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಮಾತಾಡ್ತಾರೆ. ಅವರಿಗೆ ನಿಮ್ಮ ಸಲಹೆಗಳಿಗೆ ಅವರು ಬೇಕಾಗಿರೋದ್ರಿಂದ ಅವ್ರು ಯಾವಾಗಾದರೂ ನಿಮ್ಗೆ ಕಾಲ್ ಮಾಡಿದಾಗ ಹೇಳ್ಬೋದು ತಮ್ಮ ಮೊಬೈಲ್ ಸಂಖ್ಯೆ ಒಂದು. ಖಂಡಿತವಾಗಿಯೂ ಸರ್, ನನ್ನ ಹೆಸರು ಮಂಜುನಾಥ್ ಉರ್ಫ್ ಗಂಗಪ್ಪ ಈಶ್ವರಪ್ಪ ಕಾಲ್ವಾಡ್ ಅಂತೇಳಿ. ನನ್ನ ಮೊಬೈಲ್ ಸಂಖ್ಯೆ 9916565059. ಇನ್ನೊಂದು ಸಲ ಹೇಳ್ರಿ. 9916565059. ರೈತ ಬಾಂಧವರೇ, ಇವರ ಮೊಬೈಲ್ ಸಂಖ್ಯೆ 9916565659. ಒಂದು ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ಬೇಕಾಗ್ತದೆ. ಯಾಕಂದರೆ ಗುರು ಇಲ್ಲದೆ ಯಾವ ಗುರಿಯನ್ನು ಮುಟ್ಟಕ್ಕೆ ಆಗೋದೇ ಇಲ್ಲ. ಹಾಗೆ ನಮಗೆ ಗುರುವಾಗಿ, ನಮಗೆ ಮಾರ್ಗದರ್ಶಕರಾಗಿ ಈ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಕೃಷಿಯಲ್ಲಿ ಹೊಸದೊಂದು ವೈಜ್ಞಾನಿಕವಾಗಿ ಮತ್ತು ಹೊಸದಾಗಿ ಏನನ್ನಾದರೂ ಸಾಧಿಸಬೇಕು ಅನ್ನೋದಕ್ಕೆ ನಮಗೆ ಬೆನ್ನೆಲುಬಾಗಿ ನಿಂತವರು ನಮ್ಮೂರಿನವರೇ ಆದಂಥ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ ಆಗಿರತಕ್ಕಂಥ ಡಾಕ್ಟರ್ ಚಿದಾನಂದ್ ಮನ್ಸೂರ್ ಸರ್ ಅವರು. ಅವರು ನಮಗೆ ಬೆನ್ನೆಲುಬಾಗಿ ನಿಂತು ನಮಗೆ ಏನೇ ಮಾಡ್ತಮ್ಮ, ನೀನು ಮಾಡಿದ್ರೆ ನಿನ್ನಿಂದ ಸಾಧ್ಯ ಐತಿ ಅಂತೇಳಿ ಪ್ರತಿ ಹೆಜ್ಜೆ ಇಡಬೇಕಾದ್ರೆ ನಾನು ಅವ್ರ ಮಾರ್ಗದರ್ಶನದಲ್ಲಿ ಒಂದು ಹೆಜ್ಜೆ ನೆಡ್ತಾ ಇರ್ತೀವಿ. ನಾವು ಇವತ್ತಿಗೂ ಕೂಡ ಅವರ ಮಾರ್ಗದರ್ಶನದಲ್ಲಿ ನಾ ಕೃಷಿಯಲ್ಲಿ ಒಂದು ಹೊಸದಾಗಿ ಏನಾರು ಮಾಡ್ಬೇಕಂದ್ರೆ ನಾನು ಅವ್ರನ್ನ ಕೇಳ್ದೆ ಏನು ಮಾಡೋದಿಲ್ಲ. ಮತ್ತು ನಮ್ಮೊಂದಿಗೆ ಅವರು ಭಾಳ ಬೆನ್ನು ತಟ್ಟುವಂಥ ಕೆಲಸವನ್ನು ಇವತ್ತಿಗೂ ಕೂಡ ಮಾಡ್ತಾ ಬಂದಿದ್ದಾರೆ. ಅಂಥ ಒಬ್ಬ ಕೃಷಿ ವಿಜ್ಞಾನಿಗಳು ನಮ್ಮ ಜೊತೆಗಿರೋದ್ರಿಂದ ಅವ್ರು ನನಗೊಬ್ಬಗೆ ಅಲ್ಲ, ಯಾರೇ ಕೂಡ ಸಹಾಯ ಕೇಳಿದ್ರು ಅಷ್ಟೇ ಸಣ್ಣ ಮಕ್ಕಳಂತೆ ಬಂದು ಇಲ್ಲ ನಿನ್ನಿಂದ ಸಾಧ್ಯ ಐತಿ ನೀ ಮಾಡು ಮಾಡು ಅಂತೇಳಿ ನಮಗೆ ಪ್ರೋತ್ಸಾಹವನ್ನು ಕೊಟ್ಟು ನಮ್ಮನ್ನ ಕೃಷಿಯೊಳಗೆ ಇಲ್ಲಿವರೆಗೆ ಬರಲಿಕ್ಕೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಮುಂದೂ ಕೂಡ ನಾನಿರೋವರೆಗೂ ನಿನಗೆ ಏನು ಬೇಕು ಸಾಧ್ಯ ಇದ್ದದನ್ನು ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಈ ಆಕಾಶವಾಣಿ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದ್ದೇನೆ ಸರ್. ಗಂಗಪ್ಪ ಅವರೇ ಬಹಳ ಸಂತೋಷ. ಇಷ್ಟೊತ್ತು ತಾವು ನಮ್ಮ ರೈತ ಬಾಂಧವರಿಗೆ ಆಡು ಮತ್ತು ಕುರಿ ಸಾಕಾಣಿಕೆಯಲ್ಲಿ ಉನ್ನತ ಕೃಷಿ ತಂತ್ರಜ್ಞಾನವನ್ನು ಬಳಸಿ ಆಡು ಮತ್ತು ಕುರಿ ಸಾಕಾಣಿಕೆಯಲ್ಲಿ ಪ್ರಗತಿಪರ ರೈತರಾಗಿ ತಾವು ಕೆಲಸವನ್ನು ಮಾಡ್ತಾ ಇದ್ರಿ, ಸಾಕಷ್ಟು ಮಾಹಿತಿಗಳನ್ನು ನಮ್ಮ ಕೇಳುಗರಿಗೆ ಹಂಚಿಕೊಂಡಿದ್ದೀರಾ. ತಮಗೆ ಆಕಾಶವಾಣಿಯ ಪರವಾಗಿ ನಮಸ್ಕಾರಗಳು. ನಮಸ್ಕಾರ. ಇದುವರೆಗೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ಆಡು ಮತ್ತು ಕುರಿ ಸಾಕಾಣಿಕೆ ಈ ಕುರಿತು ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಮೊರಬ ಗ್ರಾಮದ ಗಂಗಪ್ಪ ಉರ್ಫ್ ಮಂಜುನಾಥ್ ಈಶ್ವರಪ್ಪ ಕಾಲ್ವಾಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಧಾರವಾಡದ ಮಾರ್ಕಂಡೇಯ ದೊಡ್ಡಮನಿ ಮತ್ತು ಸಂಗಡಿಗರಿಂದ ತತ್ವಪದಗಳು. ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲ ಎನ್ನುತ್ತಿಯರು ಕುಲ ಕುಲ ಕುಲವೆನ್ನುತ್ತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತ್ತಿಯರು ಕೆಸರೋಳು ತಾವರೆ ಪುಟ್ಟಲು ಅದ ತಂದೋ ಕೆಸರೋಳು ತಾವರೆ ಪುಟ್ಟಲು ಅದ ತಂದು ಬಿಸ ಜನಾಭನಿ ಗರ್ಪಿಸಲಿಲ್ಲವೇ ವಿಸಜನಾಭನಿ ಗರ್ಪಿಸಲಿಲ್ಲವೇ ಹಸುವಿನ ಮಾಂಸದೋಳು ಪಕ್ಷಿ ಕ್ಷೀರವೋ ಹಸುವಿನ ಮಾಂಸದೋಳು ಪಕ್ಷಿ ಕ್ಷೀರವೋ ವಸುದೆಯೊಳಗೆ ಭೂಸುರ ಋಣಲಿಲ್ಲವೇ ವಸುದೆಯೊಳಗೆ ಭೂಸುರ ಋಣಲಿಲ್ಲವೇ ಮೃಗಗಳ ಮೈಯಲ್ಲಿ ಪುಟ್ಟಲು ಕಸ್ತೂರಿ ಮೃಗಗಳ ಮೈಯಲ್ಲಿ ಪುಟ್ಟಲು ಕಸ್ತೂರಿ ಅದ ತಂದು ಪೂಸುವರು ದ್ವಿಜರೆಲ್ಲರೂ ಕುಲ ಕುಲ ಕುಲವೆನ್ನುತ್ತಿಯರು ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು ವಗೆಯಿಂದ ನಾರಾಯಣ ನಾಮ ಕುಲವಯ್ಯ ವಗೆಯಿಂದ ನಾರಾಯಣ ನಾಮ ಕುಲವಯ್ಯ ಅಗಜ ವಲ್ಲಭ ನಾಮ ಕುಲಪೇಳಿರಯ್ಯ ಅಗಜ ವಲ್ಲಭ ನಾಮ ಕುಲಪೇಳಿರಯ್ಯ ಜೀವ ಯಾವ ಕುಲ ಆತ್ಮ ಯಾವ ಕುಲ ಜೀವ ಯಾವ ಕುಲ ಆತ್ಮ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಆತ ಮಹಾತ್ಮನು ನೆಲೆಯಾದಿ ಕೇಶವ ಆತ ಮಹಾತ್ಮನು ನೆಲೆಯಾದಿ ಕೇಶವ ಆತ ನೋಲಿದ ಮೇಲೆ ಯಾತರ ಕುಲವಯ್ಯ ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು ವಗೆಯಿಂದ ನಾರಾಯಣ ನಾಮ ಕುಲವಯ್ಯ ಅಗಜ ವಲ್ಲಭ ನಾಮ ಕುಲಪೇಳಿರಯ್ಯ ಅಗಜ ವಲ್ಲಭ ನಾಮ ಕುಲಪೇಳಿರಯ್ಯ ಜೀವ ಯಾವ ಕುಲ ಆತ್ಮ ಯಾವ ಕುಲ ಜೀವ ಯಾವ ಕುಲ ಆತ್ಮ ಯಾವ ಕುಲ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ತತ್ವೇಂದ್ರಿಯಗಳ ಕುಲ ಪೇಳಿರಯ್ಯ ಆತ ಮಹಾತ್ಮನು ನೆಲೆಯಾದಿ ಕೇಶವ ಆತ ನೋಲಿದ ಮೇಲೆ ಯಾತರ ಕುಲವಯ್ಯ ಕುಲ ಕುಲ ಕುಲವೆನ್ನುತಿಯರು ಕುಲ ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಕುಲ ಕುಲ ಕುಲವೆನ್ನುತಿಯರು ಬಿಡು ಬಾಹ್ಯದೊಳು ಡಂಭವ ಮಾನಸದೊಳು ಗೆಡವಿಡದಿರು ಶಂಭುವ ಒಡಲೋಳು ವಂಚಿಸಿ ಪರಗಣಿ ಕೀರ್ತಿಯ ಒಡಲೋಳು ವಂಚಿಸಿ ಪರಗಣಿ ಕೀರ್ತಿಯ ಪಡೆದರೆ ಶಿವನಿನ ಗೊಲಿವನೆ ಮರುಳೇ ಬಿಡು ಬಾಯದೊಳು ಡಂಭವ ಮಾನಸದೋಳು ಗಡಬಿಡದಿರು ಶಂಭುವ ಜನ ಮೆಚ್ಚಿ ನಡೆಕೊಂಡರೆ ನುಂತು ಲೋಕದೆ ಮನ ಮೆಚ್ಚಿ ನಡೆಕೊಂಬುವದೆ ಚಂದವು ಜನ ಮೆಚ್ಚಿ ನಡೆಕೊಂಡರೆ ನುಂಟು ಲೋಕದೆ ಮನ ಮೆಚ್ಚಿ ನಡೆಕೊಂಬುವದೆ ಚಂದವೋ ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಜನರೇನು ಬಲ್ಲರು ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳ ತನವಿಲ್ಲವಲ್ಲ ಬಿಡು ಬಾಯದೊಳು ಡಂಭವ ಮಾನಸದೋಳು ಗಡಬಿಡದಿರು ಶಂಭುವ ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೈವರೇ ಜನ ಮೆಚ್ಚಿಯದಿರ ಶಿವ ಬಿಡುತಿಹನೇ ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನ್ಮಯ ಶಿವನಲ್ಲೇ ಅರಿಯನೇ ಮರುಳೇ ಬಿಡುಬಾಹ್ಯದೊಳು ಡಂಭವ ಮಾನಸದೋಳು ಎಡಬಿಡದಿರು ಶಂಭುವ ಮನದೋಳು ಶಿವ ತಾನು ಮನೆ ಮಾಡಿಕೊಂಡೇಹ ಮನದೋಳು ಶಿವ ತಾನು ಮನೆ ಮಾಡಿಕೊಂಡೇಹ ಮನ ಮೆಚ್ಚಿ ನಡೆದರೆ ಶಿವ ಮೆಚ್ಚುವ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನ ಕಂಜಿ ನಡೆಯದೆ ಜನ ಕಂಜಿ ನಡೆದರೆ ಮನದಾನ್ಮ ಗುರು ಸಿದ್ಧ ಮರೆಯಾಗುವನಲ್ಲ ಬಿಡುಬಾಹ್ಯದೊಳು ಡಂಭವ